ಆಕಾಶವಾಣಿ ಬೆಂಗಳೂರು ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಮೀಡಿಯಂ ಎಂ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಬಡ್ಕಡಮಂಡ ವಿನ್ನಾರವಿ ಮಾಡುವ ನಮಸ್ಕಾರ. ಈಗ ಸಮಯ 5:30:20. ಎಲ್ಲ ಕೇಳುಗರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೀಗ ಕೇಳಿ ಕೃಷಿ ರಂಗ. ಎಲ್ಲ ರೈತ ಬಾಂಧವರಿಗೂ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಕೇಳಿ, ಪಾರ್ಥೇನಿಯಂ ನಿಯಂತ್ರಣ ಸಪ್ತಾಹದ ಸಂದರ್ಭದಲ್ಲಿ ರಾಷ್ಟೀಯ ಮಣ್ಣು ಸರ್ವೇಕ್ಷಣೆ ಮತ್ತು ಭೂ ಉಪಯೋಗ ನಿಯೋಜನಾ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಆರ್ ವಸುಂಧರಾ ಅವರೊಂದಿಗೆ ಸಂದರ್ಶನ. ಆನಂತರ ಕೃಷಿ ಮಾಹಿತಿ ಕೇಳುವಿರಿ. ಮೊದಲಿಗೆ ಜಾಹೀರಾತುಗಳು. ಕೋವಿಡ್-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯ ಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪಾರ್ಥೇನಿಯಂ ಕಳೆ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂಥ ರಾಷ್ಟ್ರೀಯ ಮಣ್ಣು ಸರ್ವೇಕ್ಷಣೆ ಮತ್ತು ಭೂ ಉಪಯೋಗ ನಿಯೋಜನಾ ಸಂಸ್ಥೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಆರ್ ವಸುಂಧರಾ ಅವರು. ನಮಸ್ಕಾರ ಡಾಕ್ಟರ್ ವಸುಂಧರಾ ಅವರೇ. ನಮಸ್ಕಾರ. ಈಗ ಪ್ರತಿ ವರ್ಷ ಭಾರತ ಸರ್ಕಾರ 16 22 ತಾರೀಕಿನವರೆಗೆ ಈ ಒಂದು ಪಾರ್ಥೇನಿಯಂ ಕಳೆ ನಿಯಂತ್ರಣ ಸಪ್ತಾಹವನ್ನು ಆಚರಿಸುತ್ತೆ. ಈ ಒಂದು ಸಂದರ್ಭದಲ್ಲಿ ಈ ಪಾರ್ಥೇನಿಯಂ ಕಳೆ ನಿಯಂತ್ರಣದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸುವಂಥದ್ದು ಈ ಒಂದು ಸಪ್ತಾಹದ ಉದ್ದೇಶ. ಆದ್ದರಿಂದ ತಾವಿವತ್ತು ಈ ವಿಚಾರದ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಈ ಪಾರ್ಥೇನಿಯಂ ಕಳೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರ? ಪಾರ್ಥೇನಿಯಂ, ಇದನ್ನ ಎಲ್ಲರೂ ಕ್ಯಾರೆಟ್ ಗ್ರಾಸ್ ಅಂತ ಕರೀತಾರೆ. ಯಾಕೆ ಕ್ಯಾರೆಟ್ ಗ್ರಾಸ್ ಅಂತ ಕರೀತಾರೆ ಅಂದ್ರೆ, ಅದು ಪ್ರಾರಂಭಿಕ ಹಂತದಲ್ಲಿ ಕ್ಯಾರೆಟ್ ತರ ಕಾಣುತ್ತೆ, ಅಂದ್ರೆ ಗಜರ್ ಗ್ರಾಸ್ ಅಂತ ಕರೀತಾರೆ ಉತ್ತರ ಭಾರತ ಪ್ರದೇಶದಲ್ಲಿ. ಕರ್ನಾಟಕದಲ್ಲೆಲ್ಲ ಮತ್ತೆ ದಕ್ಷಿಣ ಭಾರತದ ಕಡೆ ಎಲ್ಲ ಕೊಯಮತ್ತೂರ್ ಚಡಿ, ಚಟಕ್ ಚಾಂದಿನಿ ಈ ತರ ಪ್ರಮುಖ ಹೆಸರುಗಳಿಂದ ಅದು ಪ್ರಚಲಿತವಾಗಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಗಜರಿ ಕಸ ಅಂತ ಕರೀತಾರೆ. ಗಜರಿ ಕಸ ಅಂತ ಉತ್ತರ ಭಾಗದ ಜಿಲ್ಲೆಗಳಲ್ಲಿ. ಹೌದು, ಎಲ್ಲಿ ಪಾರ್ಥೇನಿಯಂ ಇರುತ್ತೋ ಬೇರೆ ಕಳೆ ಬರ್ಲಿಕ್ಕೆ ಸಾಧ್ಯನೇ ಆಗಲ್ಲ, ಮತ್ತೆ ಜೀವ ವಿವಿಧತೆಗೆ ತುಂಬಾ ತೊಂದರೆ ಕಾಣುತ್ತೆ. ಪಾರ್ಥೇನಿಯಂ ಬೇರೆ ಸಸ್ಯಗಳನ್ನ ಬೆಳೆಯಕ್ಕೆ ಬಿಡೋದಿಲ್ಲ. ಮತ್ತೆ ಅದರಿಂದ ಅಷ್ಟೇ ಅಲ್ಲ, ಬೇರೆ ತೊಂದರೆಗಳು ಕಾಣಿಸ್ಕೊಳುತ್ತೆ ಮತ್ತೆ ಮನುಷ್ಯ ಮತ್ತೆ ಪ್ರಾಣಿಗಳ ಮೇಲೆ ಎಲ್ಲಾನು. ಅದರಿಂದ ಈ ಪಾರ್ಥೇನಿಯಂ ಕಳೆ ನಿರ್ವಹಣೆ ಮತ್ತು ನಿರ್ಮೂಲನೆ ಅಗತ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ಕೃಷಿ ಉತ್ಪಾದನೆಯಲ್ಲೂ ಇದು ಕಡಿಮೆ ಮಾಡ್ತಾ ಇದೆ. ಅದರ ನಿಟ್ಟಿನಲ್ಲಿ ನಮ್ಮ ಒಂದು ಕಳೆ ಸಂಶೋಧನಾ ನಿರ್ದೇಶನಾಲಯ ಇದು ಜಬಲ್ಪುರನಲ್ಲಿದೆ. ಅದರಿಂದ ಸುಮಾರು ನಮಗೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋ ಕ್ರಮಗಳನ್ನು ತಿಳಿಸಿಕೊಟ್ಟಿದೆ. ಈ ಒಂದು ವಾರದಲ್ಲಿ ಅದರದ ಜಾಗೃತಿಯನ್ನು ಮೂಡಿಸುವ ಒಂದು ಅಭಿಯಾನನ ಹಮ್ಮಿಕೊಂಡಿದ್ದೀವಿ. ನಮ್ಮ ಸಂಸ್ಥೆಯಲ್ಲೂ ಸಹ ನಾವು ನಮ್ಮ ಸಂಸ್ಥೆಯನ್ನು ಪಾರ್ಥೇನಿಯಂ ಫ್ರೀ ಆಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇದರ ಉದ್ದೇಶ ಏನು ಅಂದರೆ, ಎಲ್ಲರಿಗೂ ಪಾರ್ಥೇನಿಯಂ ಎಷ್ಟು ಹಾನಿಕಾರಕ ಒಂದು ಪರಿಸರಕ್ಕೆ ಆಗಲಿ ಅಥವಾ ಮನುಷ್ಯನಿಗೆ ಆಗಲಿ ಅಥವಾ ಜಾನುವಾರುಗಳಿಗೆ ಆಗಲಿ, ಅದರಿಂದ ಇದರ ನಿರ್ವಹಣೆ ಅತ್ಯಗತ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಅರಿವನ್ನ ಮೂಡಿಸೋದಕ್ಕೆ ಈ ಒಂದು ವಾರವನ್ನ ನಿಗದಿಪಡಿಸಲಾಗಿದೆ. ಆದ್ರೆ ಪಾರ್ಥೇನಿಯಂ ಕಳೆ ನಿರ್ವಹಣೆ ಮಾತ್ರ ಇಡೀ ವರ್ಷ ನಡಿಬೇಕಾಗತ್ತೆ, ಯಾಕೆಂದ್ರೆ ಅಷ್ಟು ಭಯಂಕರವಾದ ಮತ್ತು ಬೇಗ ಬೇಗ ಹರಡುವಂತ ಕಳೆ. ಹೌದು, ಅದು ಪಾರ್ಥಿನಿಯಮ್ ಬೀಜಗಳಿಂದ ಹರಡ ಅತಿ ವೇಗವಾಗಿ ಬೀಜಗಳು ಗಾಳಿಯಲ್ಲಿ ಹರಡುತ್ತೆ. ಇದು ಗಾಳಿಯಲ್ಲಿ ಹರಡೋದ್ರಿಂದ ನಿಯಂತ್ರಣ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಲ್ಲದೆ ನೀರಿನ ಮೂಲಕ ಮತ್ತೆ ನಮ್ಮ ಕೃಷಿ ಯಂತ್ರೋಪಕರಣಗಳ ಮೂಲಕ ಸೋಂಕಿತ ಪ್ರದೇಶಗಳಿಂದ ಸೋಂಕಿತವಲ್ಲದ ಪ್ರದೇಶಗಳಿಗೆ ಬೀಜಗಳು ಹೊರಡುತ್ತೆ. ಒಂದು ಪಾರ್ಥಿನಿಯಮ್ ಗಿಡದಿಂದ ಏನಿಲ್ಲ ಅಂದ್ರೆ 15,000-25,000 ಬೀಜಗಳು ಉತ್ಪಾದನೆ ಆಗುತ್ತೆ. ಮತ್ತೆ ಅದು ತ್ವರಿತವಾಗಿ ಬೇಗ ಬೆಳೆಯುತ್ತೆ, ಬೇರೆ ಒಂದು ಯಾವುದೇ ಸಸ್ಯ ಬೆಳೆಯೋದಕ್ಕೆ ಬಿಡೋದಿಲ್ಲ. ಅದರಲ್ಲಿ ಒಂದು ಅಲೋಲೋಪತಿ ಒಂದು ಗುಣ ಇದೆ, ಅಂದ್ರೆ ಅದು ಒಂದು ವಿಷಾರಸವನ್ನ ಬಿಟ್ಟು ಅದು ಬೇರೆ ಸಸ್ಯಗಳು ಬೆಳೆಯೋದಕ್ಕೆ ಅನಾನುಕೂಲ ಆಗುತ್ತೆ. ಹಂಗಾಗಿ ಅದನ್ನು ಬೆಳೆಯಕ್ ಬಿಡೋದಿಲ್ಲ. ಆದಷ್ಟು ಅದನ್ನು ನಿಯಂತ್ರಣ ಮಾಡಿದ್ರೆ ನಮ್ಮ ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಬಹುದು, ಮತ್ತೆ ನಮಗೆ ಅದರಿಂದ ಹಾನಿಕರಕ್ಕಾಗೋದು ಇದು ಮಾಡ್ಕೋಬಹುದು. ಅಂದ್ರೆ ಇದು ಆರೋಗ್ಯಕ್ಕೂ ಬಹಳ ತೊಂದರೆ ಕೊಡುತ್ತೆ ಅಲ್ವೇ? ಹೌದು, ಅಂದ್ರೆ ಮನುಷ್ಯರಲ್ಲಿ ಬರಿಗೈಯಲ್ಲಿ ಚರ್ಮ ತಾಗಿದಾಗ ಅದು ತುರಿಕೆ ಕಾಣ್ಕೊಳ್ಳುತ್ತೆ, ಹೊರ ಮೇಲ್ಮೈ, ಮತ್ತೆ ಅಸ್ತಮಾ ಅಂತ ಅಲರ್ಜಿಗಳು, ಅದರ ಪರಾಗ ರೇಣುಗಳಿಂದ ಅಸ್ತಮಾ ಅಂತ ಅಲರ್ಜಿ ಇದಾಗುತ್ತೆ, ಉಸಿರಾಟದ ತೊಂದರೆಗಳಾಗುತ್ತೆ. ಮತ್ತೆ ಜಾನುವಾರುಗಳಲ್ಲೂ ಅಷ್ಟೇ, ಅದನ್ನ ಸೇವಿಸಿದಾಗ ಒಂದೋ ಎರಡು ಸೇವಿಸಿದ್ರೆ ಅದೇನಂತ ತೊಂದರೆ ಆಗಲ್ಲ. ಸ್ವಲ್ಪ ಜಾಸ್ತಿಯಾಗಿ ಅದು ಹುಲ್ಲು ಮೇಯ್ದಾಗ ಅದ್ರ ಜೊತೆ ಸೇವಿದಾಗ ಅತಿಸಾರ ಆಗುತ್ತೆ, ಮತ್ತೆ ಅದಕ್ಕೆ ಜ್ವರ ಕಾಣಿಸ್ಕೊಳ್ಳಬಹುದು. ಮತ್ತೆ ಅದು ಅಲ್ಲದೆ ಕುರಿ ಮತ್ತೆ ಮಾಂಸ ಮತ್ತೆ ಹಾಲಿನ ಗುಣಮಟ್ಟದಲ್ಲೂ ಅದು ಕುಂಠಿತಾಗ ಅಂದ್ರೆ ಕಳಪೆ ಮಟ್ಟದಾಗುತ್ತೆ, ಅದರದು ಒಂದು ರುಚಿ ಅಂತ ವ್ಯತ್ಯಾಸ ಕಂಡು ಬರುತ್ತೆ. ಮತ್ತೆ ಬೇರೆ ಸಾಕಷ್ಟು ತೊಂದರೆಗಳಿದಾವೆ ಅದರಿಂದ ಸಾಕಷ್ಟು ತೊಂದರೆಗಳಿದೆ. ಮುಖ್ಯವಾದ ತೊಂದರೆ ಅಂತಂದ್ರೆ ಹುಲ್ಲುಗಾವಲುಗಳಲ್ಲಿ 90%+ ಕಡಿಮೆ ಹುಲ್ಲನ್ನ ಇಳುವರಿ ಕಡಿಮೆ ಮಾಡಿಬಿಡುತ್ತೆ. ಅದನ್ನೇ ಅಂದ್ರೆ ಕೆಲವೊಂದು ಪ್ರದೇಶಗಳು ಹುಲ್ಲುಗಾವಲುಗಳನ್ನ ಅವಲಂಬಿತವಾಗಿದೆ. ಉದಾಹರಣೆಗೆ ಆಸ್ಟ್ರೇಲಿಯಾ ಅಂತ ಪ್ರದೇಶದಲ್ಲಿ ವಿಜ್ಞಾನಿಗಳು ಸಂಶೋಧನೆ ಮಾಡಿರೋದು 90%+ ಕುಂಠಿತಗೊಂಡಿದೆ ಹುಲ್ಲುಗಾವಲು ಪ್ರದೇಶದ ವೈವಿಧ್ಯತೆಯನ್ನು ಕಡಿಮೆ ಮಾಡಿದೆ. ಅಂದ್ರೆ ಹುಲ್ಲುಗಾವಲಲ್ಲಿ ಪಾರ್ಥಿನಿಯಮ್ ಏನಾದರೂ ಬೆಳೆತು ಅಂದ್ರೆ ಅದು ನಮಗೆ ದನಕರಳಿಗೆ ಬೇಕಾಗುವಂತ ಹುಲ್ಲನ್ನ ಬೆಳೆಯೋದಕ್ಕೆ ಕೊಡೋದಿಲ್ಲ. ಹೌದು ಹೌದು, ಅಂದ್ರೆ ಹುಲ್ಲಿನ ಇಳುವರಿ ಸಾಕಷ್ಟು ಕಡಿಮೆ ಆಗೋಗ್ಬಿಡುತ್ತೆ. ಹೌದು, ತಾವು ತಿಳಿಸಿದಂಗೆ 90%+ ಕೂಡ ಕಡಿಮೆ ಆಗ್ಬೋದು. ಹೌದು, ಆಮೇಲೆ ಇಳುವರಿ ಎಲ್ಲಿ ಪಾರ್ಥಿನಿಯಮ್ ಬೆಳೆಯಿತು, ಬೇರೆ ಯಾವುದೇ ಸಸ್ಯಗಳು ಬೆಳೆದಿರೋದ್ರೆ ನಮಗೆ ಜೀವ ವೈವಿಧ್ಯತೆಯನ್ನು ಕಾಣೋದಕ್ಕೆ ಸಾಧ್ಯವಾಗೋದಿಲ್ಲ. ಜೀವ ವೈವಿಧ್ಯತೆ ಬೇಗ ಹೆಚ್ಚು ಮಾಡ್ಕೊಳ್ಳಬೇಕು ಅಂತಂದ್ರೆ ಪಾರ್ಥಿನಿಯಮ್ ನಿರ್ವಹಣೆ ಅತ್ಯಗತ್ಯ. ಅಂದ್ರೆ ಇದು ಮುಖ್ಯವಾಗಿ ತಾವು ತಿಳಿಸಿದಾಗೆ ಇದು ಬೀಜದಿಂದಲೇ ಹರಡುವಂತಹದ್ದು. ಬೀಜದಿಂದ ಹರಡುತ್ತೆ, ಅರ್ಧ ಕಟ್ ಮಾಡಿದ ಅಥವಾ ಕಾಂಡಗಳಿಂದ ಅದು ಹರಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದರಲ್ಲಿ ಬೀಜಗಳು ತುಂಬಾ ಹಗುರವಾಗಿರೋದ್ರಿಂದ ಗಾಳಿಯಲ್ಲಿ ತೇಲಾಡಿಕೊಂಡು ಹೋಗಿ ಪಕ್ಕದ ಅಂದ್ರೆ ಸೋಂಕಿತ ವಲಯದ ಪ್ರದೇಶಕ್ಕೂ ಹರಡುತ್ತೆ ಅದು. ಮತ್ತೆ ಇನ್ನೊಂದು ಏನು ಅಂದ್ರೆ ಇದರ ಕಾಂಡ ಬಹಳ ನಾರಿನಿಂದ ಕೂಡಿರುತ್ತೆ. ಹೌದು, ನೀವು ಅದನ್ನು ಮುರಿದ್ರು ಕೂಡ ಅದು ಮತ್ತೆ ಎದ್ದಿಲ್ಲುತ್ತೆ. ಹೌದು, ಅದ್ರ ಮೇಲೆ ನೀವು ನಿಂತ್ಕೊಂಡ್ರು ಕೂಡ ಸ್ವಲ್ಪ ಹೊತ್ತಾಗಿ ಬಿಟ್ಬಿಟ್ಟು ಮತ್ತೆ ಎದ್ದು ನಿಂತಿರುತ್ತೆ. ಹೌದು, ಅಷ್ಟು ಗಡಸಾದ ಕಳೆ ಇದು. ಅದು ಎಲ್ಲಾ ವಾತಾವರಣಕ್ಕೂ ಹೊಂದಿಕೊಳ್ಳುವಂತ ಬೆಳೆ. ಯಾವುದೇ ಪ್ರದೇಶದಲ್ಲಿ ನೋಡಿ ಕಳೆ, ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಟ ಕೊಡ್ತಾ ಇರುವಂತ ಒಂದು ಕಳೆ ಇದು. ಎಲ್ಲಾ ದೇಶಗಳು ಒಂದು ಪಣ ಅಂದ್ರೆ ಗಜ್ಜರಿ ಹುಲ್ಲು ಅಂತ ಕರಿತೀವಲ್ಲ, ಅದನ್ನ ನಿರ್ಮೂಲನೆ ಮಾಡಬೇಕು. ಅಂದ್ರೆ ನಿರ್ಮೂಲನೆ ಮಾಡೋದು ಸ್ವಲ್ಪ ಕಷ್ಟನೇ, ಬಟ್ ನಿರ್ವಹಣೆ ಅಂತೂ ಮಾಡಬಹುದು. ಅಂದ್ರೆ ಇದು ನಮ್ಮ ದೇಶಕ್ಕೆ ಹೇಗೆ ಬಂತು ಅಂತೀರಾ ವಸುಂಧರಾ ಅವರೇ? ಇದು ಮೆಕ್ಸಿಕೋ ಮತ್ತೆ ಅಮೆರಿಕಾದಿಂದ ಮೂಲ ಅಂತ ಹೇಳ್ತಾರೆ. ಯಾವಾಗ ನಮ್ಮ ಭಾರತ ದೇಶದಲ್ಲಿ ಆಹಾರದ ಕೊರತೆ ಉಂಟಾಯ್ತು, ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತೀವಿ ಗೋಧಿ ಮತ್ತು ಜೋಳವನ್ನ, ಅವುಗಳ ಮೂಲಕ ಬಂದಿದೆ. ಬಟ್ ಅದು ನಮ್ಮ ದೇಶದಲ್ಲಿ ಫಸ್ಟ್ ಕಾಣಿಸಿಕೊಂಡಿದ್ದು ನಮಗೆ ಗಮನಾರ್ಹವಾಗಿ ಅಂದ್ರೆ ನಮಗೆ ಇದು ಹೆಚ್ಚು ಗಮನಕ್ಕೆ ಬಂದಿದ್ದು ಪುಣೆಯಲ್ಲಿ 1956. ಬಹಳ ವರ್ಷಗಳು ಆಗಿದೆ. ಆಗ್ಲೇ ಗೊತ್ತಾಗಿತ್ತು ಇದು ಇಷ್ಟು ಒಂದು ಕೆಟ್ಟವಾದ ಕಳೆ, ಪಾರ್ಥಿನಿಯಮ್ ಕೆಟ್ಟವಾದ ಕಳೆ. ಇದರಿಂದ ಇಳುವರಿಯನ್ನು ಕಡಿಮೆ ಮಾಡ್ತಾ ಇದೆ, ಅಂದ್ರೆ ಅತಿ ವೇಗವಾಗಿ ಹರಡ್ತಾ ಇದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಎಲ್ಲ ಆವರಿಸಿಕೊಂಡ್ಬಿಡುತ್ತೆ ಅದು ಒಂದು ಪ್ರದೇಶವನ್ನ ಅತಿ ವೇಗವಾಗಿ. ಬೇರೆ ಒಂದು ಕಳೆಗಳಿಗೆ ಕಂಪೇರ್ ಮಾಡಿದ್ರೆ ಬಹಳ ಒಂದು ದುಷ್ಟ ಕಳೆ ಅಂತ ಹೇಳ್ಬೋದು. ದುಷ್ಟ ಕಳೆ ಅಂತ ಮೊದಲನೇದಾಗಿ ನಮ್ಮ ಬೆಳೆಗಳಿಗೆ ಬಹಳಷ್ಟು ತೊಂದರೆ ಕೊಟ್ಟು ಇಳುವರಿ ಕಡಿಮೆ ಮಾಡುತ್ತೆ. ಹೌದು. ಎರಡನೇದಾಗಿ ತಾವು ತಿಳಿಸಿದಾಗೆ ನಮ್ಮ ಸಸ್ಯ ವೈವಿಧ್ಯತೆಯನ್ನ ಕಡಿಮೆ ಮಾಡುತ್ತೆ. ಹೌದು. ಮೂರನೇದಾಗಿ ನಮ್ಮ ಮನುಷ್ಯರಿಗೆ ಆರೋಗ್ಯ ಸಮಸ್ಯೆಗಳನ್ನು ಕೂಡ ತಂದೊಡ್ಡುತ್ತೆ. ಹೌದು. ಜೊತೆಗೆ ನಮ್ಮ ಪ್ರಾಣಿಗಳಿಗೂ ಕೂಡ ಇದು ಅಲರ್ಜಿ ಅಂತ ಸಮಸ್ಯೆಗಳು ಉಂಟು ಮಾಡುತ್ತೆ. ಪ್ರಾಣಿಗಳ ಮೇವು ಕೂಡ ಇದು ಕಂಟಕಪ್ರಾಯ ಅಂತ ಹೇಳ್ಬೋದು ಅಂತೀರಿ. ಹೌದು. ಅಂದ್ರೆ ಈಗ ಇಷ್ಟೆಲ್ಲ ಒಂದು ತೊಂದರೆಯನ್ನ ಕೊಡುವಂತ ಪಾರ್ಥಿನಿಯಮ್ ಕಳೆಯನ್ನ ನಾವು ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ನಿರ್ಮೂಲನೆ ಮಾಡೋದು ಬಹಳ ಕಷ್ಟ ಅಂತ ಹೇಳ್ಬೋದು. ಅದನ್ನ ನಿರ್ವಹಣೆ ಮಾಡಿ ಅದರ ಒಂದು ಹಾವಳಿ ಬಹಳಷ್ಟು ಕಡಿಮೆ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಮುಖ್ಯವಾಗಿ ನಿರ್ವಹಣಾ ವಿಧಾನಗಳು ಯಾವ್ಯಾವ ಅಂತೀರಿ? ಯಾವುದೇ ಒಂದು ನಿರ್ವಹಣಾ ಪದ್ಧತಿ ತಗೋಬೇಕಾದ್ರೆ ಯಾಂತ್ರಿಕವಾಗಿ, ರಾಸಾಯನಿಕವಾಗಿ ಮತ್ತು ಜೈವಿಕವಾಗಿ ತಗೋತೀವಿ. ಮೊದಲನೇ ನಾವು ಯಾಂತ್ರಿಕವಾಗಿ ನೋಡೋಣ. ಎಲ್ಲಿ ಯಾಂತ್ರಿಕವಾಗಿ ಸಾಧ್ಯವಾಗುತ್ತೆ ಅಂತಂದರೆ, ನಾವು ಆರಂಭಿಕ ಹಂತದಲ್ಲಿ ಮಳೆಗಾಲ ಶುರುವಾದಾಗ ಇವುಗಳ ಕಳೆಗಳ ವೇಗ ತುಂಬ ಜಾಸ್ತಿ ಆಗಿರುತ್ತೆ. ಆವಾಗ ನಾವು ಹೂ ಬಿಡುವ ಮುಂಚೆನೆ ಅದನ್ನು ಬೇರೆ ಸಮೇತ ಕಿತ್ತು ಪಕ್ಕಕ್ಕೆ ಹಾಕಬೇಕು ಅಥವಾ ಭೂಮಿಯಲ್ಲಿ ಒಳಗಡೆಯನ್ನು ಇದು ಮಾಡಿಬಿಡ್ಬೇಕು. ಯಾಂತ್ರೀಕರಣ ಎಲ್ಲಿ ಸಾಧ್ಯವಾಗುತ್ತೆ ಅಂತಂದರೆ, ಹೊಲಗಳಲ್ಲಿ ಮತ್ತು ಟ್ರ್ಯಾಕ್ಟರ್ ಮತ್ತು ಅಥವಾ ನೇಗಿಲುಗಳ ಮೂಲಕ ಆಳವಾಗಿ ಊತ ಬಿಡಬೇಕು. ಮೇಲ್ಗಡೆನೆ ಬಿಟ್ಟರೆ ಮತ್ತೆ ಅದು ಬರೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಹೂ ಬಿಟ್ಟ ನಂತರ ಈ ಒಂದು ಪದ್ಧತಿಯನ್ನು ನಾವು ಅನುಸರಿಸಿದ್ರೆ ಮತ್ತೆ ಅದು ಅಷ್ಟು ಪ್ರಯೋಜನಕಾರಿಯಾಗಿರುತ್ತೆ, ಹರಡುತ್ತೆ. ಆದ್ದರಿಂದ ಯಾಂತ್ರೀಕರಣವನ್ನು ಆದಷ್ಟು ನಾವು ಆರಂಭಿಕ ಹಂತದಲ್ಲಿ ಇದು ಮಾಡುವುದು ಒಳ್ಳೆಯದು. ಯಾಂತ್ರಿಕ ವಿಧಾನಗಳನ್ನು ಹೂ ಬಿಡೋದಕ್ಕಿಂತ ಮುಂಚೆ ಅನುಸರಿಸೋದೇ ಬಹಳ ಒಳ್ಳೆಯದು. ಆಮೇಲೆ ಅದು ಆದ ನಂತರ ವ್ಯವಸಾಯಿಕ ವಿಧಾನಗಳು ಕ್ರಮಗಳ ಮೂಲಕನೂ ನಿರ್ವಹಣೆ ಮಾಡಬಹುದು. ಬೇಸಾಯ ಕ್ರಮಗಳು ಅಂತೀವಲ್ಲ, ಬೇಸಾಯ ಕ್ರಮಗಳು ಅದು ಹೇಗೆ ಅಂತಂದ್ರೆ, ಅದು ಬೇಗ ಬೆಳೆಯುವಂತ ಸಿರಿಧಾನ್ಯಗಳಾಗಿರ್ಬೋದು ಅಥವಾ ಸಸ್ಬೇನಿ ಅಗಸೆ ಅಂತ ಗಿಡಗಳನ್ನ ಬೇಗ ಹಾಕ್ಬೇಕು. ಸಸಿಗಳನ್ನ ಹಾಕಿದ್ರೆ ಅದನ್ನ ಬೆಳೆಗಳನ್ನ ಬೆಳ್ಕೊಂಡ್ಬಿಟ್ರೆ ಈ ಪಾರ್ಥಿನಿಯಂ ಗಿಡ ಬೆಳೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಆವಾಗ ಅದು ಕಡಿಮೆ ಆಗುತ್ತೆ, ಅದ್ರದ್ದು ಜನಸಂಖ್ಯೆ, ಅದ್ರದ್ದು ಸಸ್ಯಗಳ ಸಂಖ್ಯೆ ಕಡಿಮೆ ಆಗುತ್ತೆ. ವಿಶೇಷವಾಗಿ ಹೊಲಗಳಲ್ಲಿ ನಾವು ಆದಷ್ಟು ಖಾಲಿ ಬಿಡಬಾರ್ದು. ಅದಕ್ಕೆ ಯಾವುದೋ ಒಂದು ಬೆಳೆನ ಹಾಕೊಂಡ್ಬಿಟ್ರೆ ಈ ಒಂದು ಪಾರ್ಥಿನಿಯಂನ ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಖಾಲಿ ಜಾಗಗಳಲ್ಲಿ, ಖಾಲಿ ನಿವೇಶನಗಳಲ್ಲೇ ಇದು ಹೆಚ್ಚಾಗಿ ಬೆಳೆಯುವಂತ. ಆಮೇಲೆ ಇನ್ನೊಂದು ಒಂದು ಖುಷಿ ಸಮಾಚಾರ ಏನು ಅಂದ್ರೆ, ಕಾನೂನು ನಿರ್ವಹಣೆ ಮೂಲಕನೂ ಮಾಡಬಹುದು. ಅದನ್ನ ಮೊದಲು ನಾವೇ ಅಂದ್ರೆ ಕರ್ನಾಟಕದಲ್ಲೇ ನಾವು ಫಸ್ಟ್ ಅಳವಡಿಸಿಕೊಂಡಿದ್ದು. ಅದನ್ನ ಮುನ್ಸಿಪಾಲಿಟಿ ಅಂದ್ರೆ ಬಿಬಿಎಂಪಿ ಅವರಿಂದ, ನಗರಸಭೆಗಳು, ಪುರಸಭೆಗಳ ಮೂಲಕ, ಪಂಚಾಯತಿಗಳು ಅವರಿಗೆ ನಾವು ಗೈಡ್ ಮಾಡಿದ್ವಿ, ಅಂದ್ರೆ ಇದನ್ನ ಮಾರ್ಗದರ್ಶನ ಮಾಡಿದ್ವಿ. ಆಮೇಲೆ ಇದನ್ನ ಕಾನೂನು ಮೂಲಕ ಹೆಂಗ್ ಮಾಡ್ಬೇಕು ಅಂದ್ರೆ, ಕಾನೂನು ರೀತಿ ನಾವು ಅವರಿಗೆ ಜಾಗೃತಿ ಕೊಟ್ಟು ಇದನ್ನ ಕೇಂದ್ರ ಸರ್ಕಾರ ಇದೊಂದು ಹಾನಿಕಾರಕ ಕಳೆ ಅಂತ ಘೋಷಣೆ ಮಾಡ್ಬೇಕು. ಈ ಒಂದು ಕಳೆನ ಆದಷ್ಟು ಮಾಲೀಕರು ಇರ್ತಾರಲ್ಲ, ಆ ಒಂದು ಪ್ರದೇಶದ ಮಾಲೀಕರಾಗಿರ್ಬೋದು ಅಥವಾ ರಸ್ತೆ ಬದಿಗಳೆಲ್ಲ ಆದರೆ ನಗರಸಭೆ ಪುರಸಭೆಗಳ ಯಾರು ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೋ ಹೇಗೆ ನಿರ್ಮೂಲನೆ ಮಾಡಬೇಕು ಅನ್ನೋ ಇದು ಮಾಡ. ಮತ್ತೆ ಅಲ್ಲಿ ಪೌರ ಕಾರ್ಮಿಕರೆಲ್ಲ ಕೆಲಸ ಮಾಡ್ತಿರ್ತಾರೆ ಈ ಒಂದು ಪಾರ್ಥಿನಿಯಂ, ಅವರಿಗೆ ಆದಷ್ಟು ನಾವು ಕಾಳಜಿ ವಹಿಸಬೇಕು. ಯಾಕೆ ಅಂದರೆ ಶೇಕಡ 4% ಜನ ತುಂಬ ಸೂಕ್ಷ್ಮ ಸ್ವಭಾವದಲ್ಲಿರ್ತಾರೆ ಈ ಒಂದು ಪಾರ್ಥಿನಿಯಂ ಗಿಡಕ್ಕೆ. ಆದ್ದರಿಂದ ಅವರನ್ನ ಆದಷ್ಟು ನೆಮ್ಸ್ಕೊಳ್ಳದೆ ಇರೋದು ಒಳ್ಳೇದು. ಮತ್ತೆ ಅವರಿಗೆ ಒಂದು ಹ್ಯಾಂಡ್ ಗ್ಲೌಸ್ ಕೊಡಬೇಕು, ಇದು ಯಾಕೆಂದ್ರೆ ಚರ್ಮ ಸೋಗಿಸಬಾರದು. ಅದಕ್ಕೆ ಅದೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಇದನ್ನ ಮಾಡ್ಕೋಬಹುದು. ಕೆಲವೊಂದು ಕಡೆ ಈ ಯಾಂತ್ರೀಕರಣವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಅತಿ ಹೆಚ್ಚು ಆಗಿ ಬೆಳೆದು ಬಿಟ್ಟಿರುತ್ತೆ. ಕೆಲವೊಂದು ಕಡೆ ನಾವು ಈ ರಾಸಾಯನಿಕ ಬಳಕೆ ಮಾಡಬೇಕಾಗುತ್ತೆ. ಅಂದ್ರೆ ಕಳೆನಾಶಕ ಅಂತೀವಲ್ಲ, ಕಳೆನಾಶಕಗಳನ್ನ ಇದ್ ಮಾಡಿ. ಅಂದ್ರೆ ಏನು ಕಳೆನಾಶಕವನ್ನು ನಾವು ಈ ಪಾರ್ಥಿನಿಯಂ ನಿಯಂತ್ರಣಕ್ಕೆ ಬಳಸ್ಕೋಬಹುದು ಅಂತ? ಬಳಸ್ಕೋಬಹುದು. ಗ್ಲೈಕೋಪೋಸೇಟ್ ಅಂತ ಒಂದು ಕಳೆನಾಶಕ ಇದೆ, ಮತ್ತೆ ಮೆಟ್ರೋಬ್ಯೂಜಿನ್. ಯಾವುದೇ ಒಂದು ಕಳೆನಾಶಕವನ್ನ ನಾವು ಪ್ರಯೋಗ ಮಾಡಕ್ ಮುಂಚೆ ಗ್ಲೈಕೋಪೋಸೇಟ್ ಅಂತ ಹೌದು ಕಳೆ ನಿಯಂತ್ರಣ ಕೃಷಿ ತಜ್ಞರನ್ನ ಮಾಹಿತಿ ಪಡ್ಕೊಳ್ಳೋದು ಉತ್ತಮ. ಯಾಕಂದ್ರೆ ಒಂದೊಂದು ಕಳೆನಾಶಕ ಒಂದೊಂದು ಬೆಳೆಗೆ ಸೀಮಿತವಾಗಿರುತ್ತೆ. ಈಗ ಉದಾಹರಣೆಗೆ ನಾನು ಹೇಳೋದಾದ್ರೆ ಅರ್ಲಾಕ್ಲೋರ್ ಅಂತ ಬಾಳೆ ಮತ್ತು ಟೊಮ್ಯಾಟೋದಲ್ಲಿ ಬೆಳೆಸ್ತೀವಿ. ಅದೇ ರೀತಿ ಮತ್ತೆ ಆಲೂಗಡ್ಡೆ ಸೋಯಾಬೀನ್ ಬೆಳೆನಲ್ಲಿ ನಾವು ಮೆಟ್ರೋಬ್ಯೂಜಿನ್ ಅಂತ ಬೆಳೆಸ್ತೀವಿ. 0.5 to 0.75 kg. ಮತ್ತೆ ಅದೇ ತರ ಮೆಕ್ಕೆಜೋಳದಲ್ಲಿ ಬೆಳೆಸಬೇಕು ಅಂದ್ರೆ ಅಟ್ರಾಜಿನ್. ಅದಕ್ಕೋಸ್ಕರನೇ ಯಾವುದೇ ಬೆಳೆಯಲ್ಲಿ ಯಾವುದೇ ಒಂದು ಕಳೆನಾಶಕ ಬೆಳೆಸಬೇಕು ಅಂದ್ರೆ ಬಳಸೋದಕ್ಕೆ ಮುಂಚೆ ಆದಷ್ಟು ಕೃಷಿ ಕಳೆ ತಜ್ಞರನ್ನ ಮಾಹಿತಿ ಪಡ್ಕೊಂಡು ಸಂಪರ್ಕ ಪಡ್ಕೊಂಡು ನಿರ್ದಿಷ್ಟ ಬೆಳೆಗೆ ನಿರ್ದಿಷ್ಟ ಕಳೆನಾಶಕ ಇರುತ್ತೆ. ಹಂಗಾಗಿ ಅದು ಉತ್ತಮ. ತಾವೀಗ ಈ ಯಾಂತ್ರಿಕ ವಿಧಾನ ಮತ್ತು ರಾಸಾಯನಿಕ ವಿಧಾನಗಳ ಬಗ್ಗೆ ತಿಳಿಸ್ಕೊಡ್ರಿ, ಇನ್ನು ಜೈವಿಕ ವಿಧಾನದಿಂದ ಯಾವ ರೀತಿ ನಿಯಂತ್ರಣ ಮಾಡಬಹುದು ಅಂತ್ರಿ? ಜೈವಿಕ ನಿಯಂತ್ರಣ ಈ ಎರಡು ಒಂದು ವಿಧಾನಗಳಿಗಿಂತ ಉತ್ತಮ ವಿಧಾನ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಇದು ನೈಸರ್ಗಿಕವಾಗಿ ಪರಿಸರದ ಮೇಲೆ ಏನು ಅಂತ ಹಾನಿ ಬರಲ್ಲ. ಯಾವುದೇ ಒಂದು ಕಳೆಗೆ ಆಗಲಿ ಒಂದು ನೈಸರ್ಗಿಕ ಶತ್ರು ಅಂತ ಇರುತ್ತೆ. ಈ ಒಂದು ಶತ್ರು ಭಾರತ ದೇಶದಲ್ಲಿ ಒಂದು ಸುಮಾರು 50 ಕೀಟ ಪ್ರಭೇದಗಳು ಕಂಡು ಬಂದಿದೆ. ಆದರೆ ನಿರ್ದಿಷ್ಟವಾಗಿ ಅಂತ ಇಂಥ ಒಂದು ಕೀಟ ಪ್ರಭೇದ ಅಂತ ನಮ್ಮ ಪಾರ್ಥಿನಿಯಂ ಮೇಲೆ ಭಾರತ ದೇಶದಲ್ಲಿ ಇಲ್ಲ. ಹಾಗಾಗಿ ನಾವು ಒಂದು ನಿರ್ದಿಷ್ಟ ಒಂದು ಕೀಟ ಪ್ರಭೇದವನ್ನಾಗಲಿ ಅಥವಾ ನಿರ್ದಿಷ್ಟ ಸ್ಪರ್ಧಾತ್ಮಕ ಸಸ್ಯಗಳ ಜೊತೆ ನಾವು ಜೈವಿಕ ವಿಧಾನವನ್ನು ನಿಯಂತ್ರಣಕ್ಕೆ ಬಳಸ್ತೀವಿ. ಅದರಲ್ಲಿ ಮೊದಲನೇದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದು ಆ್ಯಕ್ಚುಲಿ ಮೂಲತಃ ಬಂದಿದೆ ನಮ್ಮ ಮೆಕ್ಸಿಕೋ ಅಥವಾ ಅಮೇರಿಕಾದಿಂದ. ಅದಕ್ಕಾಗಿ ಒಂದು ಜೈವಿಕ ನಿಯಂತ್ರಣದಲ್ಲಿ ಒಂದು ಮೆಕ್ಸಿಕನ್ ಬೀಟಲ್ ಅಂತ ಇದು ಮಾಡ್ತೀವಿ, ಮೆಕ್ಸಿಕನ್ ಜೀರುಂಡೆ ಅಂತ ಕರಿತೀವಿ. ಅದನ್ನ ವೈಜ್ಞಾನಿಕ ಹೆಸರು ಅಂತಂದ್ರೆ ಜೈಗೋಗ್ರಾಮ ಬೈಕೋಲರೇಟಾ ಅಂತ ಹೇಳ್ತೀವಿ. ಅದು ಹೆಚ್ಚು ಪರಿಣಾಮಕಾರಿಯಾಗಿ ಈ ಒಂದು ಪಾರ್ಥೆನಿಯಂನ ನಿರ್ವಹಣೆಯಲ್ಲಿ ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತೆ. ಯಾವುದೇ ಯಾಂತ್ರಿಕ ವಿಧಾನ ಆಗಿರ್ಬೋದು ಅಥವಾ ರಾಸಾಯನಿಕ ವಿಧಾನ ಆಗಿರ್ಬೋದು, ಜೈವಿಕ ವಿಧಾನ ಆಗಿರ್ಬೋದು, ಇವುಗಳಲ್ಲೆಲ್ಲ ಅದು ಹೆಚ್ಚು ಮಹತ್ವ. ಮತ್ತು ಜೈವಿಕ ವಿಧಾನಗಳಲ್ಲಿ ಕೀಟಗಳು ಅತಿ ಹೆಚ್ಚು ಪ್ರಾಮುಖ್ಯತೆ ಪಡ್ಕೊಳ್ತವೆ. ನಂತರ ಸ್ಪರ್ಧಾತ್ಮಕ ಸಸ್ಯಗಳನ್ನು ಬೆಳೆಸುವಂಥದ್ದು, ನಂತರ ಇವು ರೋಗಗಳು. ಈ ಪಾರ್ಥಿ ನಿಮಗೆ ಎಂಥ ರೋಗವನ್ನು ತರುವಂಥ ಜೀವಿಗಳು, ಶಿಲೀಂಧ್ರಗಳಾಗಿರ್ಬೋದು, ಬೇರೆ ಒಂದು ಇದಾಗಿರ್ಬೋದು. ಅಂದರೆ ಮುಖ್ಯವಾಗಿ ಈಗ ನಾವು ಈ ಜೈವಿಕ ನಿಯಂತ್ರಣಕ್ಕೆ ಹೇಗೆ ಈ ಕೀಟವನ್ನು ಬಳಸ್ಕೋಬೋದು ಅಂತೀರಿ? ನಮ್ಮ ಭಾರತ ದೇಶದಲ್ಲಿ ಇದನ್ನು ನಾವು ಮೆಕ್ಸಿಕನ್ ಒಂದು ಇದರಿಂದ ತಂದಿರೋದು, ಇದನ್ನು ಪರಿಚಯ ಮಾಡಿಕೊಂಡಿರೋದು. ಇದು ಎಲೆಗಳನ್ನು ಮೊದಲನೇದಾಗಿ ತಿನ್ನುತ್ತೆ. ಈ ಎಲೆಗಳನ್ನು ತಿಂದಾಗ ಎಲ್ಲ ಎಲೆಗಳು ಕಳಚಿ ಬಿಡುತ್ತೆ. ಆ ಎಲೆಗಳು ಕಳಚಿದಾಗ ಅದರ ಒಂದು ಸಂತಾನೋತ್ಪತ್ತಿಯನ್ನು ಕಡಿಮೆ ಆಗುತ್ತೆ. ಆಮೇಲೆ ಅದಷ್ಟೇ ಅಲ್ಲ, ಹೂಗಳನ್ನು ನೇರವಾಗಿ ತಿನ್ನುವುದಿಲ್ಲ ಈ ಜೀರುಂಡೆ. ಹೂಗಳ ಕೆಳಗೆ ಇರುವ ಮೃದು ಅಂಗಾಂಶದ ಒಂದು ಇದನ್ನು ಹೀರ್ಕೊಳ್ಳುತ್ತೆ. ಆ ಹೀರ್ಕೊಂಡಾಗ ಆ ಹೂಗಳು ಉದುರಿ ಕೆಳಗಡೆ ಬಿದ್ದು ಹೋಗುತ್ತೆ. ಅದರಿಂದ ನೆಕ್ಸ್ಟ್ ಸಂತಾನೋತ್ಪತ್ತಿಗೆ ಕಡಿಮೆ ಆಗುತ್ತೆ. ಯಾವಾಗ ನಾವು ಸಂತಾನೋತ್ಪತ್ತಿನೇ ಕಡಿಮೆ ಮಾಡ್ತೀವೋ ಆವಾಗ ನಮ್ಮ ಪಾರ್ಥೇನಿಯಂ ಮತ್ತಷ್ಟು ಹರಡುವುದನ್ನು ನಾವು ಕಡಿಮೆ ಮಾಡಬಹುದು. ಇದು ಮುಖ್ಯವಾಗಿ ಜೈವಿಕ ವಿಧಾನ. ಹೌದು, ಅಂದ್ರೆ ಈ ಮೆಕ್ಸಿಕನ್ ದುಬ್ಬಿಗಳನ್ನ ಬಳಸಿಕೊಂಡು ಮಾಡುವಂತ ಒಂದು ನಿಯಂತ್ರಣ ಕ್ರಮ ಇದು. ಇನ್ನು ಮುಖ್ಯವಾಗಿ ಕೆಲವೊಂದು ಸ್ಪರ್ಧಾತ್ಮಕ ಸಸ್ಯಗಳನ್ನು ಕೂಡ ಈ ಒಂದು ಪಾರ್ಥೆನಿಯಂ ನಿಯಂತ್ರಣಕ್ಕೆ ಬಳಸ್ಕೋಬಹುದು ಅಂತ ತಾವು ಹೇಳಿದ್ರಿ. ಆ ಸಸ್ಯಗಳು ಯಾವ್ಯಾವ? ನಮಗೆಲ್ಲ ಗೊತ್ತಿರೋ ಹಂಗೆ ಚೆಂಡು ಹೂವು ಎಲ್ಲರಿಗೂ, ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತೆ ತಗಟೆ ಅಂತ ಹೇಳ್ತೀವಿ, ಅದೊಂದು. ಇವೆರಡೂ ಪಾರ್ಥೆನಿಯಂಗಿಂತ ವೇಗವಾಗಿ ಬೆಳೆಯುವಂಥದ್ದು. ಯಾವುದೇ ಒಂದು ಸ್ಪರ್ಧೆ, ಅವುಗಳ ಮಧ್ಯೆ ಸ್ಪರ್ಧೆ ಏರ್ಪಟ್ಟಾಗಲೇ ನಾವು ಅದನ್ನ ನಿಯಂತ್ರಣ ತರೋಕ್ಕಾಗೋದು. ಮತ್ತೆ ಈ ಒಂದು ರಸ್ತೆ ಬದಿಗಳಲ್ಲಾಗಿರ್ಲಿ ಅಥವಾ ರೈಲ್ವೆ ಟ್ರಕ್ಗಳಲ್ಲೆಲ್ಲ ಈ ಒಂದು ಚೆಂಡು ಹೂಗಳನ್ನು ಬೀಜಗಳನ್ನು ಸಿಂಪರಣೆ ಮಾಡೋದ್ರಿಂದ ಪಾರ್ಥೆನಿಯಂ ಬೆಳೆಯೋದು ಕಡಿಮೆ ಆಗುತ್ತೆ. ಮತ್ತೆ ನಮಗೆ ಈ ಖಾಲಿ ಜಾಗವನ್ನು ಹಾಗೆ ಬಿಡೋದ್ರಿಂದ ಪಾರ್ಥೆನಿಯಂ ಗಿಡ ಬೆಳೆಯುತ್ತೆ. ಅವಾಗ ನಾವು ಏನೂ ಮಾಡೋಕ್ಕಾಗಲಿಲ್ಲ ಅಂದ್ರೆ ಚೆಂಡು ಬೀಜಗಳನ್ನು ಎರಚಬೇಕು. ಅವಾಗ ಅದರದ್ದು ನಿಯಂತ್ರಣಕ್ಕೆ ಬರುತ್ತೆ. ಮತ್ತೆ ತಗಚೆ ಅಂತೀವಿ, ನಾಯಿ ಶೇಂಗಾ ಅಂತ, ಅದು ಕೂಡ ಇದರ ಒಂದು ನಿಯಂತ್ರಣಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈ ರೀತಿ ಸ್ಪರ್ಧಾತ್ಮಕ ಸಸ್ಯಗಳನ್ನು ಕೂಡ ನಾವು ಜೈವಿಕ ನಿಯಂತ್ರಣದಲ್ಲಿ ಈ ಪಾರ್ಥೆನಿಯಂ ನಿಯಂತ್ರಣದಲ್ಲಿ ಬಳಸ್ಕೋಬಹುದು ಅಂತ. ಈ ಜೀರುಂಡೆ ಬರೀ ಪಾರ್ಥೆನಿಯಂನ ತಿನ್ನುತ್ತೆ, ಕೆಲವರಿಗೆ ಒಂದು ಅನುಮಾನ ಅದು ನಮ್ಮ ಗಿಡಗಳಿಗೂ ಬರಬಹುದೇನೋ ಅಂತ. ಹಾಗೇನಿಲ್ಲ, ಯಾವುದೇ ಒಂದು ಕೀಟ ಒಂದು ನಿರ್ದಿಷ್ಟ ಅಂದು ಅದು ಪಾರ್ಥೆನಿಯಂ ಬಿಟ್ಟು ಬೇರೆ ಒಂದನ್ನ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಅದ್ರ ಒಂದು ಭಯ ಬೇಡ, ಅಗತ್ಯ ಇಲ್ಲ. ಆಮೇಲೆ ಇತರೆ ಜೀರುಂಡೆ ಬೆಳೆಗಳಿಗೆ ಹಾನಿ ಮಾಡಲ್ಲ. ಈ ಒಂದು ಜೀರುಂಡೆ ಇದ್ದಾಗ್ಲೂ ಇದರ ಇನ್ನೂ ಒಂದು ಅನುಕೂಲ ಏನು ಅಂದರೆ, ಇದೊಂದು ಬೇರೆ ಕೀಟನಾಶಕಗಳ ಜೊತೆ ಆಗಲಿ ಅಥವಾ ಬೇರೆ ಒಂದು ಯಾವುದೇ ಒಂದು ಜೊತೆ ಹೊಂದಾಣಿಕೆ ಆಗುತ್ತೆ. ಹಂಗಾಗಿ ಈ ಜೀರುಂಡೆಯನ್ನು ಇದು ಮಾಡ್ತೇವೆ. ಸಾಮಾನ್ಯವಾಗಿ ಈ ರಾಸಾಯನಿಕ ಸಸ್ಯನಾಶಕಗಳನ್ನು ಸಿಂಪಡಣೆ ಮಾಡುವಾಗ ನಾವು ಅಗತ್ಯ ಪ್ರಮಾಣದಲ್ಲಿ ಸಿಂಪಡಣೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಅವು ಜೀರುಂಡೆಗಳ ಮೇಲೆ ಕ್ರಮವಾಗಿ ಸಂಖ್ಯೆನ ಕಡಿಮೆ ಮಾಡ್ಬೋದು. ಅದಕ್ಕೆ ಆದಷ್ಟು ನಮಗೆ ಶಿಫಾರಸು ಅಂದರೆ ಕೃಷಿ ತಜ್ಞರು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ಇದು ಅತಿ ಹೆಚ್ಚಾಗಿ ಮಾಡೋದ್ರಿಂದ ಜೀರುಂಡೆಗಳು ಇದಾಗುತ್ತೆ. ಮತ್ತೆ ಈ ಜೀರುಂಡೆಗಳು ಅಥವಾ ಜೈವಿಕ ವಿಧಾನದಿಂದ ಯಾಂತ್ರಿಕ ಮತ್ತೆ ರಾಸಾಯನಿಕ ವಿಧಾನಗಳಿಗೆ ಹೋಲಿಸಿದಾಗ ಜೀರುಂಡೆಗಳಿಂದ ನಮಗೆ ವೆಚ್ಚ ಕಡಿಮೆ ಆಗುತ್ತೆ. ಆಮೇಲೆ ಈ ಒಂದು ಜೈವಿಕ ನಿಯಂತ್ರಣ ನಾವು ಈಗ ಒಂದು ವರ್ಷ ಮೊದಲನೇ ವರ್ಷ ಎಲ್ಲ ಕೊಟ್ಟಿದೀವಿ ಮಾಡ್ತಾ ಇದೀವಿ ಒಂದು, ಏನಿಲ್ಲ ಅಂದ್ರೂ ಕನಿಷ್ಠ 3-4 ವರ್ಷ ನಾವು ಕಾಯ್ಬೇಕಾಗುತ್ತೆ ಒಂದು ನಿಯಂತ್ರಣ, ಸಂಪೂರ್ಣ ನಿಯಂತ್ರಣ ಬರಬೇಕು ಅಂತಂದ್ರೆ. ಯಾಕಂದ್ರೆ ಅದರ ಸಂತಾನೋತ್ಪತ್ತಿನೂ ಆಗಬೇಕು, ಜೀರುಂಡೆಗಳ ಸಂತಾನೋತ್ಪತ್ತಿನೂ ಆಗಬೇಕು. ಹಂಗಾಗಿ ನಾವು 1-4 ವರ್ಷಗಳ ಒಳಗಡೆ ಅದರ ನಿಯಂತ್ರಣವನ್ನು ನೋಡ್ಬೋದು. ಬೇರೆ ಒಂದು ನಮಗೆ ತ್ವರಿತವಾಗಿ ಆಗಬೇಕು ಅಂತಂದರೆ ನಮ್ಮದು ಒಂದು ಕಾರ್ಮಿಕರದ್ದು ಅಥವಾ ರಾಸಾಯನಿಕ ಸಸ್ಯನಾಶಕಗಳನ್ನು ಬಳಸ್ಕೋಬೇಕು. ಬಟ್ ಇವುಗಳು ಬಳಸಿದ್ರು ಮತ್ತೆ ಬರುತ್ತೆ. ಮತ್ತು ಅದರಿಂದ ನಾವು ಜೈವಿಕ ನಿಯಂತ್ರಣಕ್ಕೆ ಒತ್ತು ಕೊಡೋದು ಒಳ್ಳೆಯದು, ಮತ್ತು ಅದು ಪರಿಸರಕ್ಕೂ ಒಂದು ಒಳ್ಳೆಯ ರೀತಿ ಆರೋಗ್ಯ ಅಷ್ಟು ದುಷ್ಪರಿಣಾಮ ಬೀರುವುದಿಲ್ಲ. ಇನ್ನು ಪಾರ್ಥೆನಿಯಂನ ಯಾವುದಾದ್ರೂ ಒಂದು ಉಪಯೋಗಗಳಿಗೆ ನಾವು ಬಳಸ್ಕೋಬಹುದೇ? ವಿರೋಧಿ ನಿವಾರಕ ರೋಗಗಳಿಗೆ, ಕೆಲವೊಂದು ರೋಗಗಳಿಗೆಲ್ಲ, ಮತ್ತೆ ಬಯೋಗ್ಯಾಸ್, ಮತ್ತೆ ಪೇಪರ್ ಇದ್ರೊಳಗೆ ಅದು ಅಲ್ಲದೆ ಕಾಂಪೋಸ್ಟ್ ತಯಾರಿಕೆಗೂ ಬಳಸ್ಬೋದು. ಈ ಕಾಂಪೋಸ್ಟ್ ತಯಾರಿಕೆಗೆ ಬಳಸಬೇಕಾದ್ರೆ ನಾವು ಒಂದು ಅಂಶ ಗಮನಿಸಬೇಕು. ಯಾಕೆ ಅಂದ್ರೆ ಹೂ ಬಿಟ್ಟಿರುವ ಪಾರ್ಥೆನಿಯಂ ಬಳಸ್ತೀವಿ, ಬಳಸೋದ್ರಿಂದ ತೊಂದರೆ ಆಗಲ್ಲ, ಆದ್ರೆ ಯಾವ ರೀತಿ ಕಾಂಪೋಸ್ಟ್ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ. ಆದಷ್ಟು ಆ ಬೀಜಗಳನ್ನ ಮತ್ತೆ ಮೊಳಕೆ ಹೊಡೆದಿರಂಗೆ ಕಾಂಪೋಸ್ಟ್ ತಯಾರಿ ಮಾಡ್ಕೋಬೇಕು. ಹಂಗಾಗಿ ನಾವು ನದೀಪ್ ಮೆಥಡ್ ಅಂತ ಹೇಳ್ತೀವಿ, ಅಂದ್ರೆ ಭೂಮಿಯ ಮೇಲ್ಬೈ ತಯಾರು ಮಾಡಿರುವಂತಹ ಕಾಂಪೋಸ್ಟ್ ಅನ್ನ ನಾವು ಆದಷ್ಟು ಇಲ್ಲಿ ಬಳಸಲ್ಲ. ಯಾಕಂದ್ರೆ ಆ ಒಂದು ಇದರಲ್ಲಿ ಹೆಚ್ಚು ಉಷ್ಣಾಂಶ ಇರೋದ್ರಿಂದ ಬೀಜಗಳು ಹಾಗೆ ಎದ್ದೋಗ್ಬಿಡ್ತವೆ, ಮತ್ತೆ ನಾವು ಅದನ್ನೇನಾದ್ರು ಹೊಲಗಳಿಗೆ ಹಾಕಿದಾಗ ಮತ್ತೆ ಸಸಿಗಳು ಬರೋ ಸಾಧ್ಯತೆ ಜಾಸ್ತಿ. ಹಂಗಾಗಿ ಈ ಒಂದು ಪಾರ್ಥೆನಿಯಂ ಕಾಂಪೋಸ್ಟ್ ತಯಾರಿಕೆಯಲ್ಲಿ ನಿರ್ದಿಷ್ಟವಾದ ಒಂದು ವಿಧಾನ ಬಳಸಬೇಕು. ಯಾವ ವಿಧಾನ ಬಳಸಿದ್ರೆ ಒಳ್ಳೇದು ಅಂತೇಳಿ? ಆದಷ್ಟು ನಾವು ಪಿಟ್ ವಿಧಾನ ಅಂತ ಹೇಳ್ತೀವಿ, ಗುಂಡಿ ವಿಧಾನ. ಅದು ಎಷ್ಟಿರ್ಬೇಕು ಅಂತಂದ್ರೆ ಅದು ಆಮ್ಲಜನಕ ರಹಿತ ಆ ತರದಲ್ಲಿ ಇದ್ ಮಾಡ್ಬೇಕಾಗತ್ತೆ. ಈ ಒಂದು ಪಿಟ್ಟು 3 ಅಡಿ ಆಳ ಇರಬೇಕು, 6 ಅಡಿ ಅಗಲ, ಉದ್ದ ಬಂದು 10 ಅಡಿ ಇರಬೇಕು. ಮತ್ತೆ ಉದ್ದ ಅಗಲದಲ್ಲಿ ಬೇಕಾದ್ರೆ ನಾವು ವ್ಯತ್ಯಾಸ ಕಂಡು ಬಂದ್ರೆ ಏನು ತೊಂದರೆ ಇಲ್ಲ, ಬಟ್ ಆಳದಲ್ಲಿ ಮಾತ್ರ ವ್ಯತ್ಯಾಸ ಆಗಬಾರ್ದು. ಯಾಕಂದ್ರೆ ಕೆಲವರು 1 ಅಡಿ 2 ಅಡಿಯಲ್ಲಿ ಮಾಡ್ಲಿಕ್ಕೆ ಹೋಗ್ತಾರೆ, ಆವಾಗ ಕನಿಷ್ಠ 3 ಅಡಿ ಇದ್ರಷ್ಟು ಒಳ್ಳೆ ಉತ್ತಮ ಕಾಂಪೋಸ್ಟ್ ಅನ್ನ ನಾವು ತಯಾರು ಮಾಡಬಹುದು. ಮತ್ತೆ ಇದು ಯಾಕೆ ಇದನ್ನ ಮಾಡಬೇಕು ಅಂತಂದ್ರೆ ಒಳಗಡೆ ಹಾಕಿದಾಗ ಉಷ್ಣಾಂಶ ಜಾಸ್ತಿಯಾಗಿ ಆ ಒಂದು ಇದನ್ನ ಬೀಜಗಳನ್ನ ಕೊಲ್ಲೋದನ್ನ ಬರ್ಲಿಕ್ಕೆ ಸಾಧ್ಯ. ಈ ಒಂದು ಕಾಂಪೋಸ್ಟ್ ತಯಾರಿಕೆ ಏನಿಲ್ಲ ಅಂದ್ರೂ 3 ದಿನ 4 ತಿಂಗಳು ತೆಗೆದುಕೊಳ್ಳುತ್ತೆ, ಮತ್ತೆ ಸಗಣಿಗಿಂತ ಉತ್ತಮವಾಗಿರುತ್ತೆ. ಇದನ್ನ ಹೇಗಪ್ಪ ತಯಾರು ಮಾಡೋದು ಅಂತಂದ್ರೆ, ಪಾರ್ಥೆನಿಯಂ ಕಿತ್ತಿರ್ತೀವಲ್ಲ ಹೊಲದಿಂದ, ಅದನ್ನ ತಗೊಂಬಂದು ಆ ಒಂದು ಪ್ರದೇಶದಲ್ಲಿ ಪದರವಾಗಿ ಹಾಕಬೇಕು. ಒಂದು ಪದರ ಆದ್ಮೇಲೆ 100 ರಿಂದ 150 ಕೆಜಿ ಸಗಣಿಯನ್ನು ಹಾಕಬೇಕು ಅದು ಚೆನ್ನಾಗಿ ಮಾಡಲಿಕ್ಕೆ. ಆಮೇಲೆ ಮತ್ತೆ ಯೂರಿಯಾವನ್ನು 1/2 ಕೆಜಿಯಷ್ಟು ಪ್ರತಿ ಪದರದ ಮೇಲೂ ಹಾಕ್ತಾ ಹೋಗಿ ಭೂಮಿಯಿಂದ 1 ಅಡಿ ಎತ್ತರ ಇರೋ ಹಾಗೆ ನಾವು ಇದು ಮುಚ್ಚಬೇಕು. ಅದರ ಮೇಲೆ ನಾವು ಮಣ್ಣನ್ನು ಸ್ವಲ್ಪ ಹಾಕಿ ಮುಚ್ಚಿ ಆದಷ್ಟು ಅದನ್ನು ಆಮ್ಲಜನಕ ರಹಿತವಾಗಿ ಒಂದು ಕಾಂಪೋಸ್ಟನ್ನು ತಯಾರು ಮಾಡ್ಕೋಬೇಕಾಗತ್ತೆ. ಇದರಿಂದ ಉತ್ತಮ ಕಾಂಪೋಸ್ಟ್ ತಯಾರಿಕೆ. ಇದು ಸಗಣಿಗಿಂತ ಉತ್ತಮ ಪೋಷಕಾಂಶಗಳನ್ನು ಹೊಂದಿರುತ್ತೆ. ಮತ್ತು ಇದು ನೆಕ್ಸ್ಟ್ ಹೊಲಗಳಲ್ಲಿ ಹಾಕಿದಾಗ ಬೀಜಗಳು ಸತ್ತಿರೋದ್ರಿಂದ ಅದು ಗೊಬ್ಬರದಲ್ಲಿ ಪಾರ್ಥೆನಿಯಂ ಬೀಜಗಳಿರಲ್ಲ, ಭಯವಿಲ್ಲದೆ ರೈತರು ಬಳಸ್ಕೋಬಹುದು. ಅಂದ್ರೆ ನಾವು ಪಾರ್ಥೆನಿಯಂ ಅನ್ನ ನಿಯಂತ್ರಣ ಮಾಡೋದ್ರ ಜೊತೆಗೆ ಪಾರ್ಥೆನಿಯಂ ಅನ್ನ ನಮ್ಮ ಅನುಕೂಲಕ್ಕಾಗಿ ಅದನ್ನ ಬಳಸ್ಕೊಳ್ಳೋದನ್ನ ನಾವು ಕಲಿಬೇಕಾಗುತ್ತೆ. ಹೌದು, ಮುಖ್ಯವಾಗಿ ತಾವು ತಿಳಿಸಿದಂಗೆ ಬೇರೆ ಬೇರೆ ಅನುಕೂಲಗಳಿಗೆ. ಈಗ ಕಾಗದ ತಯಾರಿಸೋದಕ್ಕೆ ಒಂದು ಜೈವಿಕ ರಾಶಿಯಾಗಿ ಇದನ್ನ ಬಳಸ್ಕೋಬಹುದು, ಒಣಗಿಸ್ಬಿಟ್ಟು ಇದನ್ನ ಒಂದು ನಾವು ಬೇರೆ ಒಂದು ಉರುವಲಾಗೂ ಕೂಡ ಬಳಸ್ಕೋಬಹುದು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಪಾರ್ಥೆನಿಯಂ ಗಿಡಗಳನ್ನ ತೆಗೆದು ಒಂದು ರಾಶಿ ಹಾಕದ್ಮೇಲೆ ಕೆಲವೊಂದು ರೈತರು 1 ವರ್ಷ ಆದ್ಮೇಲೆ, ಅಥವಾ ಸಾರ್ವಜನಿಕರೇ ಆಗಿರ್ಬೋದು ಅಥವಾ ರೈತರಾಗಿರ್ಬೋದು, ರಾಶಿ ಆದ್ಮೇಲೆ 1 ವಾರ ಆದ್ಮೇಲೆ ಒಣಗಿದ್ದಾದ್ಮೇಲೆ ಅದಕ್ಕೆ ಬೆಂಕಿ ಇಡ್ತಾರೆ. ಆ ಬೆಂಕಿ ಇಟ್ಟಾದ್ಮೇಲೆ ಒಂದು ಉಳುಕೊಳ್ಳುತ್ತಲ್ಲ ಬೂದಿ, ಅದನ್ನ ತಗೊಂಡ್ಬಂದು ಮತ್ತೆ ತೋಟಕ್ಕೆ ಚೆಲ್ತಾರೆ. ಅದರಿಂದ ಏನ್ ಸಮಸ್ಯೆ ಆಗತ್ತೆ ಅಂತಂದ್ರೆ, ಹಸಿಯಾಗಿರೋದಕ್ಕಿಂತ ಒಂದು ಡ್ರೈ ವೇಸ್ಟ್ ಅಂತ ಹೇಳ್ತೀವಿ, ಒಣ, ಅದು ಹೆಚ್ಚು ಸಮಸ್ಯೆ ಜಾಸ್ತಿ. ನಾವು ಏನಿಗೆ ಅಂದ್ರೆ ಅದು ಬೀಜ ಎಲ್ಲ ಸುಟ್ಟೋಗ್ಬಿಡುತ್ತೆ, ಆಮೇಲೆ ಅದು ಮೊಳಕೆ ಬರಲ್ಲ, ಉದ್ದೇಶ ಕರೆಕ್ಟ್, ಆದ್ರೆ ಅದು ತುಂಬಾ ಕ್ಷಾರೀಯವಾಗಿರುತ್ತೆ. ಅದರಿಂದ ನಮ್ಮ ಸಸ್ಯಗಳಿಗೆ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ, ಅಂದ್ರೆ ಒಂದು ಉದ್ದ ಆಗಿರ್ಬೋದು ಅದಂತ ಕುಂಠಿತಗೊಳ್ಳುತ್ತೆ ಯಾವುದೇ ಒಂದು ಬೆಳೆಗಾಗ್ದಾಗ. ಈ ರೀತಿ ಒಂದು ಸಂಶೋಧನೆ ಹೇಳಿದೆ. ಆದಷ್ಟು ನಾವು ಈ ಒಂದು ಪಾರ್ಥೆನಿಯಂ ಇದನ್ನ ಸುಡದೆ ಅದು ಕಾಂಪೋಸ್ಟ್ ರೀತಿಯಲ್ಲಿ ಅಥವಾ ಒಳ್ಳೇದು, ಅಥವಾ ಅದು ಹಸಿಯಾಗಿದ್ದಾಗಲೇ ಹೂ ಬಿಡುವ ಮುಂಚೆ ಅದನ್ನ ಗಿಡದಲ್ಲಿ ಇದು ಮಾಡೋದು. ಅಂದ್ರೆ ಹಸಿಯಾದ ಪಾರ್ಥೆನಿಯಂನ ಒಳಗಡೆ ಭೂಮಿ ಒಳಗಡೆ ಹಾಕೋದು ಒಳ್ಳೇದು, ಹೂ ಬಿಟ್ಟ ಮೇಲೆ ಅದನ್ನ ಕಾಂಪೋಸ್ಟ್ ಮಾಡ್ಕೊಳ್ಳೋದ. ಹೂ ಬಿಡಕ್ ಮುಂಚೆ ಒಂದು ಯಾಂತ್ರೀಕರಣದಿಂದ ಟ್ರ್ಯಾಕ್ಟರ್ ಅಥವಾ ನೇಗಿಲು ಮುಖಾಂತರ ಉತ್ತಮ ಅಂತ ಹೇಳ್ತೆ. ಈಗ ವಸುಂಧರಾ ಅವರೇ, ಈ ಪಾರ್ಥೆನಿಯಂ ನಿಯಂತ್ರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಎಲ್ಲಿ ಸಿಗುತ್ತೆ ನಮಗೆ ಅಂತೇಳಿ? ಕಳೆ ಸಂಶೋಧನಾ ನಿರ್ದೇಶನಾಲಯ ಅಂತ ಜಬಲ್ಪುರಲ್ಲಿ ಇದೆ ಸರ್, ಅದು ಒಂದು ಭಾರತೀಯ ಕೃಷಿ ಸಂಶೋಧನಾ ಅಂಗಸಂಸ್ಥೆ ಆಗಿದೆ. ಅಲ್ಲಿ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು. ಮತ್ತೆ ದಿನದಿಂದ ದಿನಕ್ಕೆ ಅಲ್ಲಿ ಹೆಚ್ಚು ಸಂಶೋಧನೆಗಳು ಕಳೆ ನಿಯಂತ್ರಣದ ಬಗ್ಗೆ ನಡೀತಾ ಇರುತ್ತೆ, ಇದರ ಬಗ್ಗೆನೂ ಹೆಚ್ಚು ಸಂಶೋಧನೆಗಳು ಆಗಿದ್ದಾವೆ. ನಿಮಗೆ ಹೆಚ್ಚು ಹೆಚ್ಚು ಮತ್ತೆ ಯಾವ ಬೆಳೆಯಲ್ಲಿ ಯಾವ ರೀತಿ ನಿಯಂತ್ರಣ ಮಾಡ್ಕೋಬಹುದು ಅಂತ ಪಡ್ಕೊಳ್ಳೋದಕ್ಕೆ ಈ ಒಂದು ಸಂಶೋಧನೆ ಸಂಪರ್ಕನ ಮಾಡಿದ್ರೆ ಹೆಚ್ಚು ಮಾಹಿತಿಯನ್ನು ಪಡ್ಕೋಬಹುದು. ಮತ್ತೆ ಇದರ ಇದರ ಮೂಲ ಉದ್ದೇಶ ಇದರದ ಏನು ಅಂತಂದ್ರೆ, ಆರೋಗ್ಯ ಪರಿಸರ ಮತ್ತು ಜೀವ ವೈವಿಧ್ಯತೆಯನ್ನು ಉಳಿಸಲು, ಪಾರ್ಥೆನಿಯಂ ನಿರ್ಮೂಲನೆ ಮಾಡಲು ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಬೇಕು ಅಂತ. ಯಾಕಂದ್ರೆ ಇದು ಒಬ್ಬರಿಂದ ಇಬ್ಬರಿಂದ ಆಗುವಂತ ಕೆಲಸ ಅಲ್ಲ, ಪ್ರತಿಯೊಬ್ಬರೂ ಮಾಡಬೇಕು, ಪ್ರತಿಯೊಬ್ಬರು ಜವಾಬ್ದಾರಿಯೂ ಸಹ ಆಗಿರುತ್ತೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹೆಬ್ಬಾಳದಲ್ಲಿ ಕಳೆ ನಿಯಂತ್ರಣ ವಿಭಾಗ ಇದೆ, ಅಲ್ಲಿ ನಮಗೆ ಹತ್ತಿರದಲ್ಲೇ ಇದರ ಬಗ್ಗೆ ಮಾಹಿತಿ ನಿಯಂತ್ರಣ ಕ್ರಮಗಳು ಅಲ್ಲೂ ಸಿಗುತ್ತೆ. ತುಂಬಾ ಸಂತೋಷ ಡಾಕ್ಟರ್ ವಸುಂಧರಾ ಅವರೇ, ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಪಾರ್ಥೆನಿಯಂ ನಿಯಂತ್ರಣದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶನಾಲಯ ಮತ್ತು ಭಾರತ ಸರ್ಕಾರದ ಕೃಷಿ ಉತ್ಪನ್ನ ರಫ್ತು ಅಭಿವೃದ್ಧಿ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ ಕೊನೆಯ ವಾರದಲ್ಲಿ 18-35 ವರ್ಷ ವಯೋಮಾನದ ಗ್ರಾಮೀಣ ಯುವಕ ಯುವತಿಯರಿಗೆ ಗ್ರಾಮೀಣ ಉದ್ಯಮಶೀಲತೆ ಮತ್ತು ಯುವ ಸಬಲೀಕರಣ ಎಂಬ ವಿಷಯದ ಬಗ್ಗೆ ಒಂದು ದಿನದ ಕಾರ್ಯಾಗಾರವನ್ನು GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಕ್ಯಾಂಪಸ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಾಗಾರದಲ್ಲಿ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ರಾಮನಗರ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆಗಳ ಗ್ರಾಮೀಣ ಯುವಕ ಯುವತಿಯರು ಭಾಗವಹಿಸಬಹುದಾಗಿದೆ. ಈ ಒಂದು ಕಾರ್ಯಾಗಾರದಲ್ಲಿ ಕೃಷಿಗೆ ಸಂಬಂಧಿಸಿದಂಥ ಉದ್ಯಮಶೀಲತೆ ಮತ್ತು ವ್ಯವಹಾರದ ಘಟಕ, ಉದ್ಯಮಿಗಳಿಗೆ ಸರ್ಕಾರದ ಯೋಜನೆಗಳು, ವ್ಯವಹಾರದ ಜಾಲಬಂಧ ಅಂದರೆ ನೆಟ್ವರ್ಕು, ಮೌಲ್ಯವರ್ಧನೆ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ, ವ್ಯವಹಾರದ ಆಡಳಿತ ಮತ್ತು ಅಭಿವೃದ್ಧಿ, ಹಾಗೆಯೇ ಕೃಷಿ ಉತ್ಪನ್ನಗಳ ರಫ್ತಿನಲ್ಲಿ ವ್ಯವಹಾರಗಳಿಗೆ ಸಂಬಂಧಿಸಿದಂಥ ಅವಕಾಶಗಳು ಎಷ್ಟರ ಮಟ್ಟಿಗಿದ್ದಾವೆ, ಇನ್ನು ಬೇರೆ ಇದಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಪರಿಣತರು ತರಬೇತಿಯನ್ನು ನೀಡಲಿದ್ದಾರೆ. ಆಸಕ್ತ ಯುವಕ ಮತ್ತು ಯುವತಿಯರು ತಮ್ಮ ಹೆಸರನ್ನು ಇದೇ ತಿಂಗಳ 24ನೇ ತಾರೀಕಿನ ಒಳಗಾಗಿ ಮಿಂಚಂಚೆ ಅಂದರೆ ಇಮೇಲ್ ಮೂಲಕ ನೋಂದಣಿ ಮಾಡ್ಕೋಬಹುದು. ಇಮೇಲ್ ವಿಳಾಸ ಈ ರೀತಿ ಇದೆ: FTIUASB@gmail.com. ಇಮೇಲ್ ವಿಳಾಸವನ್ನು ಮತ್ತೊಮ್ಮೆ ಕೇಳಿ: FTIUASB@gmail.com. ಇನ್ನು ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿ ಕೂಡ ನೋಂದಣಿಯನ್ನು ಮಾಡ್ಕೋಬಹುದು. ವಾಟ್ಸಪ್ಗಾಗಿ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 8073183771. ಮತ್ತೊಂದು ಮೊಬೈಲ್ ದೂರವಾಣಿ ಸಂಖ್ಯೆ ವಾಟ್ಸಪ್ಗಾಗಿ: 9742988880. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ಉಚಿತವಾಗಿ ನೀಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆ 9449869604. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9449869604. ಇದುವರೆಗೂ ಕೃಷಿ ರಂಗದಲ್ಲಿ ಪಾರ್ಥೆನಿಯಂ ನಿಯಂತ್ರಣ ಸಪ್ತಾಹದ ಸಂದರ್ಭದಲ್ಲಿ ರಾಷ್ಟೀಯ ಮಣ್ಣು ಸರ್ವೇಕ್ಷಣೆ ಮತ್ತು ಭೂ ಉಪಯೋಗ ನಿಯೋಜನಾ ಸಂಸ್ಥೆಯ ವಿಜ್ಞಾನಿ ಡಾ ಆರ್ ವಸುಂಧರಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕೃಷಿ ರಂಗ ಪ್ರಸಾರವಾಯಿತು. ಇನ್ನು ನಾಳೆಯ ಕೃಷಿ ರಂಗದಲ್ಲಿ ಕೇಳಿ. ಶ್ರೀಗಂಧದ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಕೆಟಿ ಪ್ರಸನ್ನ ಅವರೊಂದಿಗೆ ಸಂದರ್ಶನ. ಅಂದು ಇಂದು ಎಂದೆಂದು ಮಾಹಿತಿ ಶಿಕ್ಷಣ ಹಾಗೂ ಮನರಂಜನೆಗೆ ಹೆಸರುವಾಸಿಯಾಗಿರುವ ಆಕಾಶವಾಣಿ ವಿವಿಧ ಭಾರತಿ 102.9 FM, ಆಕಾಶವಾಣಿ FM ರೈನ್ಬೋ 101.3, ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ, ಆಕಾಶವಾಣಿ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 FM, 24x7 ರಾಗಂ ಹಾಗೂ DTH ವಾಹಿನಿ. ಇವುಗಳಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ cbsblr@gmail.com. ಗಮನಿಸಿ cbsblr@gmail.com.